ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ ನಮ್ಮ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಈಗ ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದ ದೊಡ್ಡಾಟದ ಕಲಾವಿದರಾದ ಶಾಂತಪ್ಪ, ಮಲ್ಲಪ್ಪ ಕೋಟೆ, ಪ್ರಭಾಕರ ಬಿಕೋಟೆ, ಸೋಮಗೊಂಡ ಎಸ್ ತೇನಿಹಳ್ಳಿ, ಸುರೇಶ ಎಸ್ ಕೋಳುಕೂರು, ಮಲ್ಲಪ್ಪ ಎಸ್ ಪರಶೆಟ್ಟಿ, ಸಂಪತ ಎಸ್ ಇನಾಮದಾರ, ಕರವೀರಯ್ಯ ಎಸ್ ಹಿರೇಮಠ, ಮಲ್ಲಪ್ಪ ಬಿ ಬಿರಾದಾರ, ರೇವಣಸಿದ್ದಪ್ಪ ಎಂ ವಾಲಿ, ವೀರಣಗೌಡ ಎಂ ಕೋಟಿ ಹಾಗೂ ಸಂಗಡಿಗರಿಂದ ದೇವಿ ಮಹಾತ್ಮೆ ಎಂಬ ದೊಡ್ಡಾಟದ ಸನ್ನಿವೇಶ. ನಿಗಮಾಗಮ ವಂದಿತ ಚಂದ್ರಲೋಕ ಭೂಲೋಕ ಭವರಲೋಕ ಇಂತ 14 ಲೋಕಗಳಿಗೆ ಒಡೆಯನಾದ ಶ್ರೀ ಪರಮೇಶ್ವರ ಪಾರ್ವತಿ ಮಗನಾದ ಶ್ರೀ ಗಜಾನನ ಮಹಾರಾಜನೆಂದು ಜನಲ್ ಜನಲ್ ಜನಲ್ ಎಂದು ಜೈ ಬೇರಿ ಹೊಡಿಸಲಾ ಸಾರಥಿ. ಓ ದೇವ, ಗಜಾನನ ಮಹಾರಾಜನೆಂದು ಏನಗಾದರೂ ತಿಳಿಯಿತು, ಇಲ್ಲಿ ಕುಳಿತಿರುವಂತಹ ಸಭಾ ಸಜ್ಜನರಿಗಾದರೂ ತಿಳಿಯಿತು, ಆದರೆ ತಾವು ತಮ್ಮ ಮೇಲ್ಮಂದಿರನ್ನು ಬಿಟ್ಟು ಈ ಸಭಾದ್ಯಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಎಲೈ ಸಾರಥಿ, ರಾಜೇಂದ್ರ ಭೂಪತಿ ಎನ್ನ ಸೂತ್ರಧಾರನು ಎನ್ನ ನಾಮಸ್ತೋತ್ರ ಮಾಡಿದ ಕಾರಣ ಈ ಸಭಾದ್ಯಡಿಗೆ ಬರಲು ಕಾರಣವಾಯಿತೇ ಸಾರಥಿ. ಬಂದರೂ ಚಿಂತೆ ಇಲ್ಲ, ಮುಂದಿನ ಕಾರ್ಯವನ್ನು ನೆರವೇರಿಸುವಂತವರಾಗಿರಿ. ನಮೋ ನಮೋ ವಿಘ್ನೇಶ್ವರ ಮಹಾರಾಜನೇ. ನಿನಗೆ ಅಷ್ಟೈಶ್ವರ್ಯವಾಗಲಿ. ಏಳು ಏಳು ಸೂತ್ರಧಾರ. ಆ ಹೇ ವಿಘ್ನೇಶ್ವರ ಮಹಾರಾಜನೇ, ಆ ಹೇ ಗಜಾನನ ಮಹಾರಾಜ, ಇವತ್ತಿನ ದಿವಸ ನಾನು ಶ್ರೀ ದೇವಿ ಮಾತ್ಮೆ ಎಂಬ ದೊಡ್ಡಾಟವನ್ನು ಮಾಡಿರುತ್ತೇನೆ. ಆ ದೊಡ್ಡಾಟದಲ್ಲಿರ್ತಕ್ಕಂತ ಕಲಾವಿದರಿಗೂ ಹಾಗೂ ನನ್ನ ತಾಳ ಸಂಗೀತಕ್ಕೂ ಯಾವ ವಿಘ್ನ ಬಾರದಂತೆ ವರವನ್ನು ಪಾಲಿಸಬೇಕು ಜಯ. ಆ ಹೇ ಸೂತ್ರಧಾರಣೆ, ಆ ಹೇ ಗಜಾನನ ಮಹಾರಾಜನೇ, ನೀನು ಮಾಡುತ್ತಿರುವ ಶಕ್ತಿ ವಿಲಾಸವೆಂಬ ದೊಡ್ಡಾಟಕ್ಕೂ ಹಾಗೂ ನಿನ್ನ ಆಟದಲ್ಲಿರುವ ಚಿಕ್ಕ ಚಿಕ್ಕ ಬಾಲಕರಿಗೂ ಯಾವ ವಿಘ್ನ ಬಾರದಂತೆ ವರವನ್ನು ದಯಪಾಲಿಸಿರುತ್ತೇನೆ. ಏಳು ಏಳು ಸೂತ್ರಧಾರಣೆ. ಆ ಹೇ ವಿಘ್ನೇಶ್ವರ ಮಹಾರಾಜನೇ, ಆ ಹೇ ಸೂತ್ರಧಾರಣೆ, ನೀವು ಇವತ್ತಿನ ದಿವಸ ನನಗೆ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಆದ ಕಾರಣ ತಾವು ಹೋಗಿ ಬರುವಂತವರಾಗಿರಿ ವಿಘ್ನೇಶ್ವರ ಮಹಾರಾಜನೇ. ಸೇವಕ ವೃತ್ತಿಯನ್ನು ಮಾಡುವಂತಹ ಏನಗಾದರೂ ಸೇವಕ ಸೇವಕ ಎನ್ನುತ್ತಿರುವರು ತಾವುದಾರು ಜೀಯ ಕರ ಮುಗಿದ ಕೇಳುವನಯ್ಯ. ಸೌರತಿ ರಾವುದಾರಂದರೆ ಗಡಿ ಗಡಿರೆನ್ನುವ ಗಂಟೆಯು ಕಣಿ ಕಣಿರೆನ್ನುವ ಗಿರಿಗಂಜೆ ಗಶಿಸ್ವರ ಅರ್ಪಾಟಕ್ಕೆ ಗಶಿಸ್ವರ ಅರ್ಪಾಟಕ್ಕೆ ಚಳ್ಳನೆ ಚಕ್ಕನೆ ಹರಡಿ ಅಂತರ ಹರಿಸಿ ಸಪ್ತ ಸುದಿಗಳ ತುಳುಕಿ ಶಹಬ್ಬಸ್ ರವಮಂಡಲ ವಿದಕವು ಚಲ್ಲನೆ ಚೆಲ್ಲಿತು ಅಡಿಕಲಾಡುವ ಅತುಳಿತ ಅತರ್ಕ ಮುಜಲ ಸೌರ್ಯ ಗಂಭೀರ ಧೈರ್ಯ ದುರಂದುರ ಮೇರು ತತ್ಸುರಾದಂತ ಸುಂಬೋ ನಿಸುರೆಂಬ ದೈತ್ಯಾದೀಶ್ವರಾದಂತ ಚಂಡಾಸುರ ಮಹಾರಾಜನಂದು ಸಾರಥಿ ಕುಶಲಮತಿ ಚಂಡಾಸುರ ಮಹಾರಾಜನಂದು ಎನಗಾದ್ರೂ ತಿಳಿಯಿತು ಇಲ್ಲಿ ಕುಳಿತಿರುವಂತ ಸಭಾ ಸಜ್ಜನರಿಗಾದ್ರೂ ತಿಳಿಯಿತು ಆದ್ರೆ ತಾವು ತಮ್ಮ ಒಡ್ಡೋಲಗವನ್ನು ಬಿಟ್ಟು ಈ ಸಭಾತಿಡಿಯ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಎಲ್ಲ ಈ ಸೌರತಿ ರಾಜೇಂದ್ರ ಭೂಪತಿ ಬಿದ್ದು ಈ ಸಭಾತಿಡಿಗೆ ಬಂದ ಕಾರಣವೇನೆಂದರೆ ಸುಂಬ ಮಹಾರಾಜನು ಕರೆ ಕಳಿಸಿದ ಬರೋಣ ಎಂದು ಕಂಡೆ ಯೋ ಸಾರಥಿ ಬಂದ್ರೇನು ಚಿಂತೆ ಇಲ್ಲ ಅಲ್ಲೇ ಸಿಂಹಪೀಠದ ಮೇಲೆ ವಿಶ್ರಮಿಸುವಂತವರಾಗಿರಿ ಹೋ ದೇವ ಗುಡುಗ್ ಗುಡುಗ್ ಎಂದು ನುಡಿ ಮಾಡಿದರೆ ಕಾಡಲದಲ್ಲಿರುವ ಕಾಡ ಮೃಗಗಳು ಒಡೆ ಬಡವರೆಂದು ಒಡಲೇರಿ ಸುಡುಗಾಡವೂ ಸೇರಿದವು ಇಂತ ಪಟುಕುಡಿಪ ನಾನು ನಡುದಾರಿಯಲ್ಲಿ ಬಂದು ನಿಂತು ಬಂದವರಿಗೆ ಯಾರೆಂದು ಕೇಳಿದನು ಜೀಯ ಕರ ಮುಗಿದ ಕೇಳುವೆನಯ್ಯ ಸೇವಕ ಕರ್ರನೆ ತಿರುಗುವ ಗಣಾನಂದ ಮೆತ್ತಿ ಗಕ್ಕನಗೆ ಗಕ್ಕನ ಗಣಕ್ಕೆ ಹಾರಿ ತೋರಿ ಸೂರ್ಯ ಚಂದ್ರ ಕೆತ್ತಿ ತಿರ್ರನಾದ ರಾಮಂಡಲಕ್ಕೆ ಬೀಸೋಟ ಇಂಥ ವೀರಾದಿ ವೀರ ಸೌರದ ರಸರ ಗಟ್ಟಿ ನೆತ್ತಿ ಗಟ್ಟಿ ಗಟ್ಟಿಯಾಗಿರುವ ದಿಟ್ಟನವಳು ತಟ್ಟನೆ ಭೇಟಿ ಎಂಕೊಟ್ಟು ಮಾತನಾಡಿಸುವ ಪರಾಕ್ರಮಿ ನೀರಿದಾರು ನಿನ್ನ ನಾಮದೇನು ನುಡಿಸುವಂತವನಾಗಲೇ ಸಾರಥಿ ಕುಶಲಮತಿ ಓ ದೇವ ನಾನುದಾರಂದರೆ ಮಾಣಿ ಮುಟ್ಟದ ಮಕ್ಕಳಿಲ್ಲ ಚಾಣ ಮುಟ್ಟದ ದೇವರುಗಳಿಲ್ಲ ಬತ್ತಿಸು ದೇವರುಗಳಾದಂತೆ ಎನ್ನ ಬೊಕ್ಕಸದ ಕುಲುಮೆಯಿಂದ ತಿವಿತಿದು ಮಾಡಿದ್ದಲ್ಲದೆ ಇನ್ನೆಲ್ಲೂ ಅಲ್ಲವೆಂದ ಅಜಾತನ ಒಲಗುಂದ ನಾಗಲಿಂಗನ ವಿದ್ಯಾಗುರುಗಳಾದಂತ ಸಾರವಾಡದ ಶಿವಯೋಗಿ ಶಿವಾಚಾರ್ಯ ಸೇವಕ ವೃತ್ತಿಯನ್ನು ಮಾಡುವಂತ ಎನಗಾದರೂ ಸೇವಕ ಸೇವಕ ಎನ್ನುತ್ತಿರುವರು ನಿಮ್ಮಂತ ರಾಜರನ್ನು ರಾಜ ಸ್ತ್ರೀಯರನ್ನು ಮಾತನಾಡಿಸುವಂತಹ ಸಾರಥಿ ಸಾರಥಿ ಎನ್ನುತ್ತಿರುವರು ತಾವುದಾರು ದೇವ ಮಹಾನುಭಾವ ಭಕ್ತ ಸಂಜೀವ ಸಾರಥಿ ಕೋಟ್ಯಾಣ ಕೋಟಿ ಮಾರ್ಚಂಡ ಚಂಡ ಪ್ರಚಂಡ ಜೋಳ ಪ್ರತಾಪ ಕಿಮ್ಮಡಿಯಾಗಿ ಶಹಬ್ಬಟ್ಟನೆ ಹೊಳೆಯುವ ಎಳೆ ಮಿಂಚಿನಂತೆ ಹೊಳೆಯುವ ಕಟ್ಕ ಕಟಾರಿ ಕೈ ಚೂರಿ ಮಾಬ್ಬರದ ಸತ್ಯಕ್ಕೆ ಅಲಲಲಲಲಲ ಕರ್ಪು ನಿರ್ಭರವಾದ ಅಲಲಲಲಲೈ ಸಾರಥಿ ರಾಜೇಂದ್ರ ಭೂಪತಿ ಅಲಲಲಲಲ ಕ್ಷಣಾರ್ಥದಲ್ಲಿ ಅಮರಾವತಿ ಸಿಡುವೆನು ನಿಮ್ಮ ಶಾಸ್ತ್ರದಲ್ಲಿ ಕುಡಿದೆನು ವಿರೋಧಿಗ ಸೇಲಕ್ಕೆ ಸೂಲಂ ತೊಡವಿ ಈ ಪಡವಿ ಅಂದ ಎನ್ನುವಂತೆ ಎನ್ನ ಅಡಿಗಳನ್ನಿಟ್ಟು ಗುಡುಗ್ ಗುಡುಗ್ ಎಂದ ಶಿವ ಕಾಲ್ ಗಕ್ಕರೆ ಗಣ ಸ್ವರಕ್ಕೆ ದೊಡ್ಡ ಎಂದ ಸಮುದ್ರ ಉಚ್ಚೇರಿ ಕುಲ ನಿಸರಗಳು ಹೊರಳಿವರು ಸಾರಥಿ ರಾಜೇಂದ್ರ ಭೂಪತಿ ಅಲಲಲಲಲಲ ಚಂಡಾಸುರ ನಿರ್ಜನಾದ ಮುಂಡಾಸುರ ಮಹಾರಾಜನೆಂದು ಈ ಜನರೊಳಗೆ ಚಲನ್ ಚಲನ್ ಚಲನ್ ಎಂದು ಜೈ ಬೇರೆ ಹೊಡೆದ ಸಾರಥಿ ಸಾರ ಚೆನ್ನೈ ಪ್ರೀತಿ ಚಂಡಾಸುರ ಮಹಾರಾಜನ ನಿಜ ಅನುಜನಾದಂತ ಮುಂಡಾಸುರನೆಂದು ಏನಾದರೂ ತಿಳಿಯಿತು ಇಲ್ಲಿ ಕುಳಿತಿರುವಂತ ಸಭಾ ಸಜ್ಜನರಿಗಾದರೂ ತಿಳಿಯಿತು ಆದ್ರೆ ತಾವು ತಮ್ಮ ಒಡ್ಡೋಲಗವನ್ನು ಬಿಟ್ಟು ಈ ಸಭಾತಿಡಿಯ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರಥಿ ರಾಜೇಂದ್ರ ಭೂಪತಿ ನಮ್ಮ ಮಹಾರಾಜರಾದ ಸುಂಬಾನಿ ಸುಮಾರು ಕರ ಕಳಿಸಿದ ಕಾರಣ ಬರವಣ ಹೊತ್ತುಕೊಂಡೆ ಆ ಸಾರಥಿ ಬಂದರೆ ಏನು ಚಿಂತೆ ಇಲ್ಲ ಮುಂದಿನ ಕಾರ್ಯವನ್ನು ನೆರವೇರಿಸುವಂತವರಾಗಿರಿ ಎಲೈ ಸಾರಥಿ ರಾಜೇಂದ್ರ ಭೂಪತಿ ತಡ ಮಾಡದ ಹಿಮಾಲಯ ಪರ್ವತಕ್ಕೆ ರಥವನ್ನು ಹೊಡೆಯುವಂತವನು ಈ ಜಾಗೃತಿಯಿಂದ ಹೊಡಿತೀನಿ ದೇವ ರಾಜೇಂದ್ರ ಭೂಪತಿ ಮೂರು ಸ್ತ್ರೀಯರು ದಾವಲ್ಲಿರೋರು ದೇವಸ್ಥಾನದಲ್ಲಿರೋರು ಕರೆ ತಂದು ಭೇಟಿ ಮಾಡಿಸುವಂತವರು ಅಲ್ಲೇ ತಮ್ಮ ಬಲಭಾಗದಲ್ಲಿರುವ ನೋಡಿಕೊಳ್ಳಿರಿ ಕೆಲವಾರು ಮಾತುಗಳನ್ನು ಆಡಿಕೊಳ್ಳಿರಿ ನಮ್ಮದೇ ಇತ್ಯಾದಿಗಳ ರಕ್ತ ಬೀಜ ತುಂಬ ರಕ್ಕಸರನ್ನು ಕೊಂಡೆನೆಂದು ಭಯಂಕರದಿಂದ ನೆರೆಯಬೇಡ ತಡ ಮಾಡದೆ ಯುದ್ಧ ಮಾಡು ಜಯಿಸುವಂತವಳಾಗು ಚಂಡ ಸುಂಬ ಏನೈ ಮೌರ್ಖ ಸ್ತ್ರೀಯರೇ ಕಟ್ಟುಗ ಪರ ಬ್ರಹ್ಮ ಮೂರ್ತಿಯ ಸಮ್ಮುಖದಲ್ಲಿ ಇಂತ ನಿಷ್ಠೂರ ನುಡಿಗಳ ಮಾಡುವ ನಿನ್ನ ಕೆಟ್ಟ ನಾನಿಗೆ ಏಕಕಾಲಕ್ಕೆ ಅಪ್ಪಳಿಸಿ ಬಿಡುವನು ಮಹಾಂಬ ಏನೈ ಮೌರ್ಖ ಸ್ತ್ರೀಯರೇ ತಡವಾಣ ಯುದ್ಧಕ್ಕೆ ನಿಲ್ಲುವಂತವನಾಗದೆ ಯುದ್ಧಕ್ಕೆ ಸಿದ್ಧ ಯೋಗಾನಂದ

ಜಟ್ನ ಮುದುಕಿ ಹಾಳ ಮಾಡತಾಳ ಹೊತ್ತುಕೊಂಡು ಚೊಲ್ಲುಗ್ರಿ ಬಾವ್ಯಾಗ. ಜಟ್ಟ ಮುದುಕಿ ಹಾಳ ಮಾಡತಾಳ ಹೊತ್ತುಕೊಂಡು ಚೊಲ್ಲುಗ್ರಿ ಬಾವ್ಯಾಗ. ಮಳ್ಳಗಂಡ ಸಾ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ. ಮಳ್ಳಗಂಡ ಸಾ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ. ಬಡ ಬಡ ಬಂದು ಬೀಸಿ ಒಗದನ ಊರ ಹೊರಗಿನ ಬಾವ್ಯಾಗ. ಅಮ್ಮ ಮಾಡಿದ ಪುಣ್ಯ ಬಂದಿತು ಶಿವ ಇಳದನ ಅಲ್ಲಿಗೆ. ಅಮ್ಮ ಮಾಡಿದ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ. ಬಾವಿನ ಹೆಣ ಕಡಿಗೆ ತೆಗೆದು ಮುದುಕಿನ ಕೆಳತಾರಾವಾಗ. ಅಮ್ಮ ಮಾಡಿದ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ. ಅಜ್ಜಿ ಮಾಡಿದ ಪುಣ್ಯ ಒದಗಿತು ಮಾದೇವರಿಳದಾರಲ್ಲಿಗೆ. ನಿನ್ನ ಹೊಟ್ಟಿ ಮಗ ನಿನಗ ಉನದನವ ಇನ್ನ ಹೋಗಬೇಡ ಮಗನ ಮನೆಗೆ. ಕೊಡಪನವನ್ನ ಕೊಡತೆನಿ ಮಗಳ ಬೇಕಾದ ಕೊಂಡುಂಡಡಿವ್ಯಾಗ. ಕೊಡಪನವನ್ನ ಕೊಡತೆನಿ ಮಗಳ ಬೇಕಾದ ಕೊಂಡುಂಡಡಿವ್ಯಾಗ. ಶಿವ ಕೊಟ್ಟ ಹೋದ ಕೈ ಲಾಸ್ಕ ಅಜ್ಜಿ ಅಕಲ ಹಾಕತಾಳಂಗ. ಶಿವ ಕೊಟ್ಟ ಹೋದ ಕೈ ಲಾಸ್ಕ ಅಜ್ಜಿ ಅಕಲ ಹಾಕತಾಳಂಗ. ಒಯ್ದೆ ಕೊಡಬೇಕು ನನ್ನ ಮಗನಿಗೆ ಸಾವುಕಾರನ ಆಗ್ಲಿ ಊರಾಗ. ಒಯ್ದೆ ಕೊಡಬೇಕು ನನ್ನ ಮಗನಿಗೆ ಸಾವುಕಾರನ ಆಗ್ಲಿ ಊರಾಗ. ಒಡ ಹೊತ್ತುಕೊಂಡ ಬರತಾಳ ನೋಡಿ ಸಸಿ ಮತ್ತು ದೆವ್ವಗಿ ಬಂದು ನಮಗ. ಅತ್ತಿ ಹೊಡೆದು ಸಸಿ ಬಿಡಿಸ್ಕೊಂಡು ಅತ್ತಿನ ಕೆಳತಾಳಾವಾಗ. ಒಡಪನ ಹೊನ್ನ ಎಲ್ಲಿ ತಂದತ್ತಿ ತೀರವಾಗಿ ಹೇಳರಿ ನಮಗ. ಒಡಪನ ಹೊನ್ನ ಎಲ್ಲಿ ತಂದತ್ತಿ ತೀರವಾಗಿ ಹೇಳರಿ ನಮಗ. ಏನಳ್ಳು ಸಸಿ ಏನಾ ಬಿದ್ದ ಬಾವ್ಯಾಗ ಕೊಡಪಾನೈದವ ಬಲ್ಲಂಗ. ಏನಳ್ಳು ಸಸಿ ಏನಾ ಬಿದ್ದ ಬಾವ್ಯಾಗ ಕೊಡಪಾನೈದವ ಬಲ್ಲಂಗ. ಅಯ್ಯ ನನ್ನ ಗಂಡ ನನಗವಗಿ ನಡ್ರಿ ಅತ್ತಿಗೆ ಒಗದ ಬಾವ್ಯಾಗ. ಜೋಳಿಗೆ ಹೊನ್ನ ಬಳಕೊಂಡ ಬರುತ್ತೇನೆ ಶ್ರೀಮಂತ್ರಾಗ ನ ಊರಾಗ. ಜೋಳಿಗೆ ಹೊನ್ನ ಕಂಡ ಬರುತ್ತೇನೆ ಶ್ರೀಮಂತಾಗನ ಊರಾಗ. ತಡ ಮಾಡದೆ ಬಡ ಬಡ ಬಂದು ಬೀಸಿ ಒಗದನ ತಾಯಿ ಒಗದ ಬಾವ್ಯಾಗ. ಒಗದ ನಿಂತ ಬಹದ್ದೂರ ಒಗಧುರಿಪಿಗೆ ಕುಡಿತಳ ನೀರ. ಮುಳುಗಿದ ನಾರಿ ಮೇಲೆ ಕೇಳಲಿಲ್ಲ ತಾಯಿನ ಕೆಳತಾನಾವಾಗ. ಮುಣಗಿದ ನಾರಿ ಮೇಲೆ ಕೇಳಲಿಲ್ಲ ತಾಯಿನ ಕೇಳತಾನಾವಾಗ. ಅಯ್ಯನ ಮಗನ ಹೊನ್ನ ಬಳಿತಳ ಗುರುಳಿ ಬಿಡುತ್ತಳ ನೀರಾಗ. ಇನ್ನೂರು ದಿವಸಕ ಎದ್ದ ಬರತಳ ಕರ್ಕೊಂಡೋಗನ ನಮ್ಮನಿಗೆ. ಮಾಡದ ಕಿವನು ತಳ ಮನಿ ಅಂತ ಕಡಬು ಈಗನ ಮಾತನ ಸುಳ್ಳಲ್ಲ. ಅತ್ತಿ ಮೇಲೆಯೇ ಸೊಸಿ ತಿರುಗಿದ್ರೆ ಮೋಕ್ಷ ಮಾರ್ಗ ಅವಳಿಗಿಲ್ಲ. ಅತ್ತಿ ಮನೆಗೆ ಸೊಸಿ ಬಂದಳ ಬಾಳ ಪ್ರೀತಿನ ಬಾಳ್ಯವ ಮಾಡುದಕ ಅತ್ತಿನ ಕೊಲ್ಲಕ ಬೇಟ ಮಾಡತಳ ಮನಾನ ವೈವಟ ನೋಡದಕ. ಕರಿಯೇ ಕಲ್ಲಿನ ಮ್ಯಾಲೇ ಒಳ ಬಿಳಿಯೇ ರಾಜನ ಬೀತಿ ತುಳದ ವಯ್ಯ ನಂದಿ ತಾಗಲೆದ್ದ ಸುವೀ ಹಗಲೆದ ವಯ್ಯ ನಂದಿತ ಹಗಲೆದ ಉರುಳೆದ ನಂದಿ ಹೊಡೆಯುವ ಸ್ವಾಮಿ ನಗರಕ್ಕೆ ಸಿರಿ ನಂದಿ ಹೊಡೆಯುವ ಸ್ವಾಮಿ ನಗರಕ್ಕೆ ಸಿರಿ ನಂದಿ ಹೋದ ಬಳಕ ಬಲ ನಂದಿ ನೈತಿ ಗವರಿ ರಾಮಗ ಕರಶಾನ ಒಳ ಲಕ್ಷ್ಮಣಗ ಕರಶಾನ ಕೋಡಿ ಗೊಪ್ಪ ವೈಯಾತ ಕೋಡಣಸ ಬಸವಣ್ಣ ಕೊರಳಿ ಗೊಪ್ಪ ವೈಯಾತ ಹುರಿ ಗಿಜ್ಜಿಸಿ ಕೊರಳಿ ಗೊಪ್ಪ ವೈಯಾತ ಹುರಿ ಗಿಜ್ಜಿಸಿ ಕೊರಳಿ ಗೊಪ್ಪ ವೈಯಾತ ಹುರಿ ಗೆಜ ಬಸವಣ್ಣ ಬರವಸಿ ಗೊತ್ತ ಬರವಸಿ ಬೆನ್ನಿ ಗೊಪ್ಪ ವೈಯಾತ ಸಬರವ ಬಸವಣ್ಣ ಮೂಗಿ ಗೊಪ್ಪ ವೈಯಾತ ಮುಗುದಣಸಿವಿ ಮೂಗಿ ಗೊಪ್ಪ ವೈಯಾತ ಮುಗುದಣಸಿವಿ ಮೂಗಿ ಗೊಪ್ಪ ವೈಯಾತ ಮುಗುದಾಣ ಬಸವಣ್ಣ ಬಾಲ ಕೊಪ್ಪ ವೈಯಾತ ಬಿಡಿ ಮುತ್ತಸಿರಿ ಬಾಲ ಕೊಪ್ಪ ವೈಯಾತ ಬಿಡಿ ಮುತ್ತಸಿರಿ ನಂದಿ ಶೃಂಗಾರ ಮಾಡಿ ಒಳಕೆಂದೂಳಿ ಹೊಡೆಯೂತ ಹಂಪಿ ಹೊಳಿಯಾಗ ತಿಳಿ ಬಂದಸಿರಿ ಹೊಳೆಯಾಗತ ಇಳಿ ಬಂದಸಿರಿ ಹಂಪಿ ಹೊಳಿಯಾಗತ ಇಳಿ ಬಂದ ಶಿವರಾಯ ನಂದಿಗೆ ನೀರತ ಕುಡುಶನಸಿರಿ ನಂದಿಗೆ ನೀರತ ಕುಡುಶನಸಿರಿ ನಂದಿಗೆ ನೀರತ ಕುಡುಶನ ಶಿವರಾಯ ಗಂಗವನ ಕಂಡಾವಳ ಕಾಡಿ ಗಣ್ಣಸಿರಿ ಗಂಗವನ ಕಂಡಾವಳ ಕಾಡಿ ಗಣ್ಣಸಿರಿ ಒಡವೆ ಜಂಗಮನಾಗೀತ ನಡವೆ ಹೊಳಿಗೆ ಹೋಗಿ ಮೂರನೇ ತಾರ ನನ್ನಾರಿ ಗುಲಸಿರಿ ಮೂರನೇ ತಾರ ನನ್ನಾರಿ ಗುಲಸಿರಿ ಜಾಲಗಾರ ರೆಣ್ಣ ಒಳಹೀನ ಕುಲದವಳು ನಾವಲ್ಲಿ ಸ್ವಾಮಿ ನಿಮ್ಮ ಮೂಡಿ ಮ್ಯಾಲ ಸಿರಿ ನಾವಲ್ಲಿ ಸ್ವಾಮಿ ನಿಮ್ಮ ಮೂಡಿ ಮ್ಯಾಲ ಸಿರಿ ಅಂಬಿಗಾರ ನನ್ನ ಮಾವ ಅಂಬಿಗೀತಿ ನನ್ನ ಅತ್ತಿ ಹತ್ತ ಶ್ರೀ ಗಂಗಾ ನನ್ನ ಮೂಡಿ ಮ್ಯಾಲ ಸಿರಿ ಸಾಲ ಬೇವಿನ ವನಾತ ಸಾಲ ಕಿತ್ತಲೆ ವನ ಅದಿ ಪಟ್ಟಣದಾಗ ತ ಇಳಿ ಬಂದ ಸಿರಿ ಅದಿ ಪಟ್ಟಣದಾಗ ತ ಇಳಿ ಬಂದ ಸಿರಿ ದುಂಡಾನೆ ಮಲ್ಲಿಗೆ ಕೆರವಳಗಿನ ತಾವರಿ ಕೆರವಳಗಿನ ತಾವರಿ ಮುರುಗಾನ ಮಲ್ಲಿಗೆ ಒಳ್ಳೊಳ್ಳೆ ಹೂವನೆಲ್ಲ ಶಿವನಿಗೆ ಮುಡಿದಂಡಿ ಹತ್ತಿದ ಬಾಡಿದವ ಗಂಗವಗೆ ಕಳಿರಾಳೆ ಹತ್ತಿದ ಬಾಡಿದವ ಗಂಗವಗೆ ಕಳಿರಾಳೆ ಹತ್ತಿದ ಬಾಡಿದ ಹೂ ನಾನೆಂಗ ಮುಡಿಯಲಕ್ಕ